ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ. ಓ ಬಾರಣ್ಣ. ಇದೇನ್ ರಾಜಣ್ಣ ನನಗಿಂತ ಮುಂಚೆ ಬಂದು ಕೂತ್ಬಿಟ್ಟವನೆ? ಅದೇ ಇಲ್ಲೇ ಹೋಯ್ತಾ ಇದ್ನಂತೆ. ಇನ್ನೇನ್ ಟೈಮ್ ಆಯ್ತು, ಅವರೆಲ್ಲ ಬರ್ಲಿ ಅಲ್ಲಿ ತನಕ ಕುಂತಿರ್ತೀನಿ ಅಂತ ಕುಂತವನೆ. ಇಬ್ರು ಹಂಗೆ ಮಾತಾಡ್ತಾ ಇದ್ದ. ಬಾಸುಬಣ್ಣ, ಈಗ ಕಣ್ಣಿಗೆ ಬಿದ್ದೆ ನೋಡಪ್ಪ. ಅದೇನ ಮೊಬೈಲ್ ಸಿಕ್ಬಿಟ್ರೆ ನಿಮ್ ಕೈಗೆ ಕತ್ತೆ ಎತ್ತಕ್ಕಿಲ್ವಲ್ಲ. ನೀವು ಯಾರು ಬರ್ಲಿ ಓಲಿ ಅಂತದ್ ಏನಪ್ಪ ಮಡಗಿದೀರಾ? ಯಾವ್ದೋ ಒಂದ್ ಆ್ಯಪ್ ಇತ್ತು, ಅದನ್ನ ನೋಡ್ತಾ ಇದ್ದೆ ಕೂತಿದ್ದೆ. ಕಸುಬಣ್ಣ, ಅವನಲ್ಲಿ ಚಂದ್ರಣ್ಣ ನೋಡು, ಬತ್ತ ಹಾಡ್ ಕೇಳಿಸ್ತದ ನೋಡು. ಬೆಟ್ಟಕ್ಕೋಗೋವರಿಗೆ ಹಟಿ ಹಂಬಲ ವ್ಯಾಕ ದನಿ ಕೇಳ್ತಿದ್ದೆ. ಅದೇನ್ ಕತ್ತಿನಾಗಿದೆ ಅವಂಗ? ಏ ಇವನು ಅವಾಗಿಂದ ಮೊಬೈಲ್ ನೋಡ್ತಾ ಕತ್ ಬಗ್ಸಿಲ್ವಾ? ಹಂಗೆ ಅವನು ಏನೋ ತಲೆ ಬಗ್ಸ್ಕೊಂಡ್ಬತ್ತ. ಅವನ ಅಂದ್ರೆ ಅವನ ಕೈಲಿ ಮೊಬೈಲ್ ಇರ್ಬೇಕು ನೋಡ್ ಹಂಗೆ. ಕಣವ ಕಮಲಕ್ಕ, ಇವನಾರ ಇಲ್ಲಿ ಕೂತವನೆ, ಅವ್ನ್ ನಡ್ಕೊಂಬತ್ತವನಲ್ಲ ಇಷ್ಟು ದೂರ. ಅದು ಬಿದ್ದ್ಬಿಟ್ರೆ ಕಷ್ಟ. ಏ ಅಣ್ಣ ವಸಿ, ಹಿಂಗ್ ನೋಡು. ಅಯ್ಯೋ ಏನವ ನೋಡ್ಕೊಂಡ್ ನಡಿಯಪ್ಪ. ಇದ್ಯಾಕೆ ಹಿಂಗೆ ನೀನು? ನಮ್ ಕಮಲಕ್ಕನ ಮಕ್ಕದಲ್ಲಿ ಏನೋ ಹೊಸ ಕಳೆ ಬಂದ್ಬಿಟ್ಟದ. ಅದ್ಯಾಕಂಡ ಹಂಗೇನೋ ಗಂಡ ಹೊಸ ಮೊಬೈಲ್ ತಗೊಟ್ಟಿರ್ಬೇಕು. ಇಲ್ಲ ಕಂಡ್ಬಿಡು, ಬೆಟ್ಟಕ್ಕೆ ಹೋಗಿದ್ದಾಬ. ಏನೇನ್ ಬಂದಳೆ ಈಗ? ಸರಿ, ನಿಂದ ಏನ್ ಕತೆ? ನಿಂದು ಏನ್? ನಂದೇನಪ್ಪ ಕತೆ? ನಿಮ್ದೇನು ಕತೆ? ಅಲ್ಲಪ್ಪ, ನೀ ಅಲ್ಲಿ ಕತ್ ಬಗ್ಗಿಸ್ಕೊಂಡ ಮೊಬೈಲ್ ನೋಡ್ಕೊಂಡು ಅದೇನು ಹುಡುಕ್ತಾ ಇದೆಯೋ, ತಡಕ್ತಾ ಇದೆಯೋ, ನೋಡ್ತಿದ್ಯೋ? ಅಲ್ಲಕ್ಕಪ್ಪ, ನಮ್ಮ ಮೈಕ ಅದೇನೇನ ಹೇಳ್ಕೊಟ್ಟಿದ್ದ, ಅದನ್ ನೋಡು ಇದನ್ ನೋಡು ಅಂತ. ಹೊಸ್ದಾಗ ತಕಣ್ಣಲ್ಲ ಈ ಫೋನ, ಸುಮ್ನೆ ಸುಮ್ನೆ ಕುಟುಕ್ತಾ ಬತ್ತಿದ್ದೀಕಪ್ಪ. ಅದ ಅದೇನೇನೋ ಬತ್ತಾ ಅದೇ. ಹಂಗ ರಾಜಣ್ಣ, ಹಂಗೆ ಮೊನ್ನೆ ದಿನ ಮೊಬೈಲ್ ನೋಡ್ತಾ. ಹಂಗಲ್ಲ, ನೀನ್ ವಿಷಯನ ಹೇಳಿಲ್ಲ ನೋಡು. ನೀನು ನೀನೇನಂದೆ ಏನೋ ನೋಡ್ಕೊಂಬತ್ತವನೆ ಅಂದ್ರೆ, ನೀ ಏನಂದೆ ನಾನು ಏನೋ ಒಂದು ಆ್ಯಪ್ ಹೇಳ್ಕೊಟ್ಟಿದ್ದೆ ಅದನ್ನ ನೋಡ್ತಾವನೆ ಅಂತ ಹೇಳಿದೆ. ನೆಪ್ಪು ಬಂದ್ಬಿಡು ಸುಬ್ಬಣ್ಣ, ಹೇಳಿದ್ದ ನಮ್ ರಾಜಣ್ಣ ಅದೇನೇನೋ ಹೇಳ್ದಕ್ಕಪ್ಪ. ಅದೇನ್ ನನಗೆ ನೆನಪಲ್ಲಿ ಉಳ್ಕತಾನೆ ಇಲ್ಲ ನೋಡು. ಅದು ನಾ ಹೇಳಿದ್ದು ನಡ್ಕ ಬರಕ್ ನೋಡು ಅಂತಲ್ಲ, ಒಂದ್ ಕಡೆ ಕೂತ್ಕೊಂಡಾಗ ನೋಡು ಅಂತ ಹೇಳಿರೋದ್ ನಾನು ಮನೆ ಅಟ್ಟಿಲಿರುವಾಗ. ಈಗ ನಡ್ಕೊಂಬತ್ ನೋಡಿದ್ರೆ ಈಗ ಏನಪ್ಪ ಈಗ ಮೊಬೈಲ್ ಅಲ್ಲಿ ಏನೆಲ್ಲ ಬೇಕು ಮಾಹಿತಿ ನಿಂಗೆ ಕೃಷಿ ಬಗ್ಗೆ? ಅಲ್ಲಕ್ಕಪ್ಪ, ನಮ್ ವ್ಯವಸಾಯ ಮಾಡೋರ್ಗೆ ಇನ್ನೇನ್ ಬೇಕಪ್ಪ? ಅದ್ರ ಬಗ್ಗೆನೆ ಬೇಕು ನಮ್ಗೆ. ಅಲ್ಲಕ್ಕಣ್ಣವ ನೋಡು, ಈಗ ತಾನ ಇವನ್ ಏನ್ ಹೇಳ್ದ, ಐಕಲ್ಗಳು ಅದೇನೋ ಹೇಳಿದ್ವು ಅದನ್ ನೋಡು ಇದನ್ ನೋಡು ಅಂತ. ಇವನು ಸ್ನೋ ಪೌಡರ್ ಎಲ್ಲಿ ಸಿಕ್ತೈತೆ ಅಂತ ನೋಡ್ತಾ ಇರ್ತಾನೆ. ಹಾಕೊಂಡೆ ಸಂತಕೋಗ್ಲಿ. ಹಂಗಲ್ಲಪ್ಪ, ನೀನ್ ಮನೆಗ್ ಹೋಗಕ್ ಆಗಕ್ಕಿಲ್ವಲ್ಲ ತಗೊಳ್ದೆ ಹೋದ್ರೆ. ಅದ್ಯಾಕ ಏನ್ ಹಟ್ಟದೇನೋ ಅರ್ಕಡಿ ತಕೊಂಡು? ಅದೇನು ಗೊತ್ತಿಲ್ಲ. ಈಗ ಏನೀಗ ಕೃಷಿ ಮಾಹಿತಿ ಬೇಕಾ? ಬ್ಯಾಡ್ವಾ? ಅಲ್ಲ ನೀವೇನ್ ಮಾತಾಡ್ತಾದ್ರಿ? ಏನೋ ಗುಟ್ ಗುಟ್ಟಾಗಿ ಮಾತಾಡ್ಕೂಟ್ ಗುಟ್ಟಾಗಿ ಏನಿಲ್ಲ ನೋಡಿ. ಈಗ ಬಂದವ್ರ ಇವರು ಯೋಗೇಶಪ್ಪ. ನಮಸ್ಕಾರ ಬುದ್ಧಿ. ಯೋಗೇಶಪ್ಪ ಅವರು ಬೆಂಗಳೂರಿಗೆ ಹೋಗೋ ರೋಡ್ ನಲ್ಲಿ ನಾಗನಹಳ್ಳಿ ಅಂತದೆ ಹೇಳು, ಅಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಮುಖ್ಯಸ್ಥರು. ನೀನೇ ಕರ್ಕೊಂಡು ಹೋಗಿದ್ದಲ್ಲಪ್ಪ ಒಂದಿನ. ಅಲ್ಲೂ ಕಲೀಲಿಲ್ಲ, ಇಲ್ಲಾರು ಕಲೀಲಿ ಅಂತ ಊರಿಗೆ ಕರೆಸಿದೀನಿ ನೋಡು. ಬಿಡಪ್ಪ, ಕಲಸದೆ ಆಯ್ತು ನಿಂದು ಕೆಲಸ. ಈಗ ಮಾತಾಡ್ತಿದ್ರ ನೀವು, ಈಗ ರೈತರು ಅಂದ್ಮೇಲೆ ಈಗ ಎಲ್ಲರ ಕೈಗೂ ಮೊದ್ಲು ಹೆಂಗೆ ನೇಗ್ಲು ಇರ್ತಿತ್ತು, ಹಸ ಇರ್ತಿದ್ವು, ಇಲ್ಲ ಟ್ರ್ಯಾಕ್ಟರ್ ಬಂದದೆ, ಹಂಗೀಗ ಯಾರ ಹತ್ರ ನೋಡಪ್ಪ ಒಂದು ಒಳ್ಳೆ ಆಂಡ್ರಾಯ್ಡ್ ಮೊಬೈಲು? ಯೋಗೇಶಪ್ಪ, ನಾನು ಹೇಳ ನಿಜ ತಾನೆ? ಹೌದೌದ್ರಿ, ಎಲ್ಲ ತಾವು ಆಂಡ್ರಾಯ್ಡ್ ಮೊಬೈಲ್ ಇರ್ತದೆ. ಹೌದೌದು, ಆದ್ರೆ ಕೃಷಿಗೆ ಹೆಂಗ್ ಬಳಕೆ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಈಗ ಒಂದು ನೋಡಪ್ಪ, ಈಗ ಹೇಳ್ಬೇಕು ಅಂತಂತಂದ್ರೆ, ಈ ಹಳ್ಳಿಗಳಿಗೆ ಜನ ಎಲ್ಲ ಏನು ಈ ಪಿ ಯು ಸಿ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಹುಡುಗರು ಬಂದವ್ರೆ, ಅವರೆಲ್ಲ ಮೊಬೈಲ್ಗಳನ್ನ ಹಿಡ್ಕೊಂಡಾರೆ. ಅದರಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕಾಣಿಸುತ್ತಪ್ಪ. ಈಗ ಅದನ್ನು ಕಾಣಿಸುತ್ತೆ ಅಂತಂತಂದರೆ ಹುಡುಗರು ಕೆಡೋದಕ್ಕೂ ಉಪಯೋಗಿಸ್ಕೋಬೋದು, ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು. ಈಗ ನಾವೆಲ್ಲರೂ ಸೇರಿಕೊಂಡು ವ್ಯವಸಾಯ ಮಾಡ್ತಿದ್ದೀವಿ, ವ್ಯವಸಾಯದಲ್ಲಿದ್ದಾಗ ಕೃಷಿಗೆ ಉಪಯೋಗ ಆಗೋಂಥದ್ದನ್ನು ಏನಾದರೂ ಮಾಡಿ ಉಪಯೋಗಿಸ್ಕೋಬೇಕು ಅಂಥದನ್ನು ಏನಾದರೂ ನೋಡೋಣ, ತೋರಿಸ್ತೀನಿ ಒಂದೊಂದೇ. ಹೇಳಪ್ಪ ಚಂದ್ರಣ್ಣ, ಹೇಳು. ಮಡುಗು ಅವ್ರದ್ದು ನೋಡಲ್ಲಿ ಅಂದ್ರೆ ಅವ್ರ ಮೊಬೈಲ್ ಅಲ್ಲಿ ಹೇಳ್ಕೊಟ್ಟಾರ ಬೇಡ, ಇವನ್ ಮೊಬೈಲ್ ಎಲ್ಲ ಹೇಳ್ಕೊಡಿ. ಅಲ್ಲ ಅವ್ರ ಮೊಬೈಲ್ ಅಲ್ಲಿ ಒಂದ್ಸತಿ ನೋಡ್ಕೊಂಬಿಡೋಣ, ಆಮೇಲೆ ನೀನು ಅದೇನೋ ಡೌನ್ಲೋಡ್ ಮಾಡ್ಕೊಬೈಲ್ಗೆ. ಮೊದ್ಲೇ ಡೌಟ್ ಇವನ್ ಮೊಬೈಲ್ ಇದೆ, ಇವನ್ ಮೊಬೈಲ್ ಅಲ್ಲೇ ತೋರಿಸ್ಬಿಡಿ. ಅಲ್ಲ ಸುಬ್ಬಣ್ಣ, ನನಗ್ ನೋಡ್ಕ ಅಂತ ಹೇಳಿ ನೀವೆಲ್ಲ ನೋಡ್ಕೊಂಬಿಟ್ಟಿದಾರೆ. ನಾವು ಇಲ್ಲೇ ಕುಂತೀವಿ, ಹಂಗೆ ನೋಡ್ತೀವಿ ಕಣ್ಣಣ್ಣ. ಅದೇನೇನಿದ್ದದು ಅಂತ ಹೇಳ್ಬಿಡಿ. ಈಗ ಚಂದ್ರಣ್ಣ, ಈಗ ಮೊನ್ನೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರಿ, ನಿಮ್ ಜಮೀನ ಯಾರೋ ಪಕ್ಕದವ್ರು ಯಾರೋ ಒತ್ತುವರಿ ಮಾಡ್ಕೊಂಡಾರೆ, ಅವರು ಬದು ಅಲ್ಗಾನ ಹಾಕೊಂಡಿದಾರೆ ಅಂತಿದ್ರಲ್ಲ, ಅದನ್ನ ಏನ್ ಸರ್ವೆ ಕೊಟ್ಟು ಏನೋ ಸಾಲ್ವ್ ಮಾಡ್ಕೊಂಡ್ರೆ ಅದು ಮೊಬೈಲ್ ನಾಗ ಕಂಡದ ಅದು ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ರೆ ಅನ್ನೋದು. ಅಲ್ಲ, ಸರ್ವೆಗೂ ಕೊಡ್ಬೋದಲ್ವಾ, ಕೊಟ್ಟಿದ್ರೆ ನಮ್ಮ ಇದು ಪಕ್ಕದ ಜಮೀನು ಇದು ಕಾಳ ಕಾಳಂದೇನೋ ಒತ್ತುವರಿ ಆಗ್ಬಿಟ್ಟಿತ್ತು ಅಂತ ನೀನು ಹೇಳ್ತಿದ್ದಲ್ಲ ಸುಬ್ಬಣ್ಣ, ಈಗ ಅದೇ ಓಸಿ ಹೇಳು ಅವ್ರಿಗೆ. ಈಗ ನೀನು ಕೊಟ್ಟಿಯೋ ಇಲ್ಲೋ ಅದನ್ನ ಹೇಳು. ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಹಂಗಿದ್ ಕೊಟ್ಟಿಲ್ಲ ಅಂದ್ರೆ ತೀರಾ ತಲೆ ಕೆಡ್ಸ್ಕೋಬೇಕಾಡ ಬೇಡ ಚಂದ್ರಣ್ಣ. ನೀನು ಮೊಬೈಲ್ನಲ್ಲಿ ಒಂದು ಗೂಗಲ್ ಪ್ಲೇ ಸ್ಟೋರ್ ಅಂತ ಇದೆ, ಅಲ್ಲಿ ಹೋಗಿ ದಿಶಾಂಕ್ ಅಂತ ಒಂದು ಆ್ಯಪ್ ಇದೆ, DISHANK ಅಂತ ಒಂದು ದಿಶಾಂಕ್ ಅಂತ ಹೊಡಿರಿ. ದಿಶಾ ಅಂದ್ರೆ ದಿಕ್ಕು ಅಲ್ವಾ ಸುಬ್ಬಣ್ಣ, ಅದೆಲ್ಲ ಗೊತ್ತದೆ. ಆ ದಿಶಾಂಕ್ ಅಂತ ಹೊಡ್ಕೊಂಡಾದ್ಮೇಲೆ ಅಲ್ಲಿ ಬರ್ತದೆ, ಅಲ್ಲಿ ಅದನ್ನ ಇನ್ಸ್ಟಾಲ್ ಅಂತ ಹೊಡಿರಿ. ಅದೇನಾಗ್ತದೆ, ಈ ರೀತಿ ಬಂದು ಕೂತ್ಕೊತತೆ. ಅದೇನೋ ಓಸಿ, ಅದು ಯೋಗೇಶಪ್ಪ ಅದು ಯಾವ ತರ ಬಂದದ್ದು ಓಸಿ ಹೇಳ್ಬಿಡು. ಅದು ದಿಶಾಂಕ್ ಅಂತಂದು ಇಲ್ಲಿದೆ ನೋಡಪ್ಪ, ಕೂತದೆ ನೋಡಪ್ಪ. ಇದು ಕರ್ನಾಟಕದ್ದು ಸಿಂಬಲ್ ಐತ್ ನೋಡಪ್ಪ, ಕರ್ನಾಟಕ ಸರ್ಕಾರದ್ದು ಈ ತರ ಇದೆ. ಈ ದಿಶಾಂಕ್ ಅನ್ನ ಓಪನ್ ಮಾಡ್ಕೊಂಡು ನೀವು ನಿಮ್ ಮೊಬೈಲ್ ನಂಬರು, ನಿಮ್ ಹೆಸರು, ನಿಮ್ ಊರು ಎಲ್ಲದನ್ನು ಹಾಕಿದಾಗ ನಿಮ್ ಮೊಬೈಲ್ ಒಂದು OTP ಬರ್ತದೆ. ಆ OTPನ ಇದ್ರಲ್ಲಿ ಹಾಕಿದ್ರೆ ಇದು ನಿಮ್ ಮೊಬೈಲ್ನಲ್ಲಿ ನೋಡ್ಬೋದು. ಆಮೇಲಿಂದ ನೀವೇನ್ ಮಾಡ್ಬೇಕು, ನಿಮ್ ಜಮೀನ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಜಮೀನಲ್ಲಿ ಎಲ್ಲಿ GPS ನ ಆನ್ ಮಾಡ್ಕೋಬೇಕು, ನೆಟ್ ಅನ್ನ ಆನ್ ಮಾಡ್ಕೋಬೇಕು, ಇಂಟರ್ನೆಟ್ ಅನ್ನ ಆನ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡ್ರೆ ನೀವ್ ಯಾವ ಜಾಗದಾಗ ನಿಂತ್ಕೊಂಡಿದ್ದೀರಿ, ಯಾವ ಸರ್ವೆ ನಂಬರ್ ನಿಂತ್ಕೊಂಡಿದ್ದೀರಿ ಅಂತ ತೋರಿಸ್ತದಪ್ಪ. ಅದನ್ನ ಇಟ್ಕೊಂಡು ನೀವೇನ್ ಮಾಡ್ಬೋದು, ನೀನು ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ಅಂದ್ರೆ ನಿಮ್ ಬದು ಮೇಲೆ ನೀವು ನಿಂತ್ಕೊಳ್ಳಿ. ಅಲ್ಲಿ ಆ ಮ್ಯಾಪ್ ಅಲ್ಲಿ ಬದು ಮೇಲೆ ಚುಕ್ಕೆ ಇದ್ರೆ ನೀವು ಬದು ಮೇಲೆ ನಿಂತ್ಕೊಂಡಿದ್ರೆ ನಿಮ್ ಬದ ಆಪಲ್ಲಿರೋ ಬದ ನಕ್ಷನಲ್ಲಿರೋ ಬದ ಎರಡೂ ಒಂದಾಗಿರ್ತದೆ. ಏನಾದ್ರೆ ಬದ ಆ ಕಡೆಗಿದೆ ಅಂತಂದ್ರೆ ನೀನ್ ಒತ್ತುವರಿ ಮಾಡ್ಕೊಂಡಿದೀಯ ಅಂತ, ಬದ ನಿನ್ನ ಹೊಲ್ದಾಗಿತ್ತು ಅಂದ್ರೆ ಇನ್ನೊಬ್ಬ ಬಂದು ನಿನ್ ಜಮೀನ್ ಒತ್ತುವರಿ ಮಾಡ್ಕೊಂಡಾನೆ. ಯೋಗೀಶಪ್ಪ, ನನಗೊಂದು ಡೌಟ್ ಏನು ಅಂತಂದ್ರೆ ಇದೆಲ್ಲ ಹೆಂಗ ಗೊತ್ತಾದದು? ಇದು ಕರ್ನಾಟಕ ಕಂಡುಹಿಡಿದ್ಬಿಟ್ಟದ. ಇದು ಕರ್ನಾಟಕ ಸರ್ಕಾರದಲ್ಲಿ ಒಂದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅಂತ ಇದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅಂತಕ್ಕಂಥದ್ದು ಒಂದು KSRSEC ಅಂತಕ್ಕಂಥದ್ದು ಒಂದು ಸಂಸ್ಥೆ ಇದೆ. ಹಾಗೆ ಕರ್ನಾಟಕ ಸರ್ಕಾರ ಈ ಮೂರು ಇಲಾಖೆಗಳು ಸೇರಿ ಜಂಟಿಯಾಗಿ ಈ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಈ ಆ್ಯಪನ್ನು ಜಮೀನಲ್ಲಿ ಹಿಡ್ಕೊಂಡು ಹೋದರೆ ನಿಮ್ಮ ಜಮೀನಿನ ಬೌಂಡ್ರಿ ಎಲ್ಲಿದೆ, ಯಾರಾದರೂ ಒತ್ತುವರಿ ಮಾಡ್ಕೊಂಡಿದಾರ ಅನ್ನೋದು ಗೊತ್ತಾಗ್ತದೆ. ಈಗ ನೀನು ಇದನ್ನ ತಿಳ್ಕೊಳ್ಳೇಬೇಕು, ಯಾಕಂದ್ರೆ ಊರು ಬಿಟ್ಟು ಹೋಗಿದ್ದೋನು ನೆನ್ನೆ ಮೊನ್ನೆ ಊರಿಗೆ ಬಂದಿದ್ಯಾ, ನಿನ್ನ ಜಮೀನ್ ಕಾಗದ ಪತ್ರ ಏನಿದೆ ಬದಲು ಹುಡ್ಕೊಂಡಿದ್ಯಾ, ಒತ್ತುವರಿ ಆಗದೋ ಇಲ್ವೋ ಅಂದ್ಕೊಂಡು ತಿಳ್ಕೊ. ನಮ್ಮ ರಾಜಣ್ಣ ನೋಡು, ಇದು ನಮ್ಮ ಕಮಲಕ್ಕನ ಅಡುಗೆ ಮನೆ ದಿಕ್ಕೆ ನೋಡ್ತಾವೆ, ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ತಾ ಇದೀನಿ ಅದನ್ನ. ನೀವು ಒತ್ತುವರಿ ಮಾಡ್ಕೊಳಕ್ಕೆ ಇಲ್ಲ ಕಮಲಕ್ಕನ ಡೌಟ್ ಯೋಗೇಶಪ್ಪನವ್ರನ್ನ ಕೇಳೋ. ಈಗ ಅಲ್ಲಿ ಹೆಸರು, ಇಮೇಲ್ ಐಡಿ, ಮೊಬೈಲ್ ನಂಬರ್ ಇಷ್ಟು ಕೇಳ್ತದೆ. ಈಗ ನಾನು ನನ್ನ ಮೊಬೈಲ್ ನಂಬರ್ ಹಾಕೊಂಡ್ರೆ ಬೇರೆಯವ್ರದ್ದು ಸರ್ವೆದ್ನು ನೋಡ್ಬೋದಾ? ಎಲ್ಲರದು ನೋಡ್ಬೋದು. ಇದು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ನಮ್ಮ ನಂಬರ್ ಹಾಕೋ. ಹೌದೌದು, ನಿಮ್ ನಂಬರ್ ನಿಮ್ ಮೊಬೈಲ್ ನಂಬರ್ಗೆ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ನಿಮ್ ನಂಬರ್ ಹಾಕಿ ಮಾಡ್ಕೋಬಹುದು. OTP ಬರ್ತದೆ, OTP ಎಂಟ್ರಿ ಮಾಡ್ಕೋಬೇಕು. ನೀವು ಯಾರ ಜಮೀನಿಗೆ ಬೇಕಾದ್ರೂ ಹೋಗಿ ನೋಡ್ಬೋದು. ಈಗ ಮೊನ್ನೆ ಕಮಲಕ್ಕ ಒಂದು ಪ್ರಶ್ನೆ ಕೇಳ್ತಿತ್ತು, ಏನಂದ್ರೆ ನಾನು ಪಕ್ಕದವರು ಒಂದ್ ಎಕರೆ ಜಮೀನ್ ಕೊಡ್ತಾರೆ ತಗೋಬೇಕು ಅಂತೀನಿ, ಅದು ನಿಜವಾದ ಅಲ್ವಾ, ಅವ್ರ ಜಮೀನ ಅವ್ರ ಹೆಸರನ್ನ ಐತಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಕೇಳ್ತಿದ್ರು. ಈಗ ಅವ್ರಿಗೆ ಕಮಲಕ್ಕಗೆ ಏನಪ್ಪಾ ಅಂತಂದ್ರೆ ಈ ಆಪ್ ಅಲ್ಲಿ ಇಟ್ಕೊಂಡು ಅವ್ರ ಜಮೀನಲ್ಲಿ ಹೋಗಿ ನಿಂತ್ಕೊಂಡು GPS ನೆಟ್ ಆನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಈ ಆಪ್ನ ಆನ್ ಮಾಡ್ಕೊಂಡ್ರೆ ಈ ಆಪ್ ಯಾವ ಸರ್ವೆ ನಂಬರ್ ಅಲ್ಲಿ ಐತೆ, ಆ ಸರ್ವೆ ನಂಬರ್ನಲ್ಲಿ ಡೀಟೇಲ್ಸ್ ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇದು ಯಾರ ಹೆಸರಿನಲ್ಲಿ ಐತೆ, ಇವ್ರಿಗೆ ಯಾರಿಂದ ಬಂತು ಎಲ್ಲದು ಸಿಕ್ತದ ಕಣಕ. ಆತರ ನೀವು ಮಾಡ್ಕೊಂಡ್ರೆ ದಾಖಲೆ ಎಲ್ಲ ಮೊದ್ಲೇ ಅಲ್ಲಿಗೆ ಹಾಕ್ಬಿಟ್ಟಿರ್ತಾರೆ, ಎಲ್ಲ ಹಾಕ್ಬಿಟ್ಟಿರ್ತಾರೆ. ಯಾರ್ದ ಜಮೀನು ಯಾರಿಗ ಸೇರಿದದು ಅಂತ ಅಂದ್ಬಿಟ್ಟು ಎಲ್ಲರೊಟ್ಟಿಗೂ ಹೋಗಿ ಬೇಕಾಗಿಲ್ಲ ಓದ್ಬಿಟ್ರೆ. ಇನ್ನೊಂದು ಒಂದೊಂದ್ಸಲಿ ಕಮಲಕ್ಕ ಏನ್ ಮಾಡ್ತಾರೆ, ಈ ಊರ್ನಾಗ ಯಾವ್ದೋ ಒಂದು ಗೋಮಾಳ ಇರ್ತದೆ, ಅದನ್ನ ಯಾರೋ ಒಬ್ರು ಒಂದು 4-5 ವರ್ಷದಿಂದ ವ್ಯವಸಾಯ ಮಾಡ್ತಿರ್ತಾರೆ, ಇದು ನನ್ನ ಜಮೀನು ಅಂತ ನಿನ್ನ ಹತ್ರ ಮಾರಕ್ ಬಂದಾಗ ನೀ ಮಾರಕ್ ಬಂದು ನಿನ್ನ ಹತ್ರ ಒಂದು 2 ಲಕ್ಷ ರೂಪಾಯಿ ಇಸ್ಕೊಂಡು ರಿಜಿಸ್ಟ್ರೇಷನ್ ಟೈಮಲ್ಲಿ ಏ ಅಕ್ಕ ಇದು ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ತಿಂದು ನಿಮಗೆ ರಿಜಿಸ್ಟ್ರೇಷನ್ ಮಾಡ್ದಂಗಿರ್ಬೋದು. ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ ಇದೊಂದು ಆ್ಯಪ್ ಬಹಳ ಉಪಯೋಗ ಆಗ್ತದೆ ಕಣಕ್ಕ, ಉಪಯೋಗಿಸ್ಕೊಳ್ಳಿ. ಅಲ್ಲ ಜನಕ್ಕೆ ಸ್ವಲ್ಪ ಅದೇನೇನ ಬರ್ಕೊಂಡ್ ಬಂದ್ಬಿಟ್ಟಿದಾರಲ್ಲ, ಇದಲ್ದೆ ಇನ್ಯಾವ್ಯಾವ ಆ್ಯಪ್ ಇದ್ದದ್ದು ಓಸಿ ಅದನ್ನು ಹೇಳಿ. ಈ ಇದು ಜಮೀನಿಗೆ ಸಂಬಂಧಪಟ್ಟಂಗಪ್ಪ. ಈಗ ನೋಡ್ರಿ, ಈಗ ನಾವೇನೆಲ್ಲ ವ್ಯವಸಾಯ ಮಾಡ್ತೀರಾ, ಬೆಳೆ ಮಾಡ್ತೀರಾ, ಈ ಬಿತ್ತನೆ ಮಾಡ್ತೀರಾ, ಈಗ ಈಗ ನೋಡಿ ಎಲ್ಲ ಕರ್ನಾಟಕದಾಗ ಎಲ್ಲ ಕಡೆಯೂ ಮಳೆ ಜಾಸ್ತಿ ಆಗ್ತದೆ. ಮಳೆ ಜಾಸ್ತಿ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ಬರ್ತದೆ, ಯಾವಾಗ ಬರ್ತದೆ, ಮಳೆ ಇನ್ನೂ ಎಷ್ಟು ದಿನ ಮುಂದುವರಿತೈತೆ, ನಾನು ಬೆಳೆ ಹಾಕಿದ್ದು ಸದ್ಯ ಸಕಾಲನ ಇಲ್ವಾ ಅಂತಕ್ಕಂಥ ತಿಳ್ಕೊಬೇಕು ಅಂತಂತಂದರೆ ಹವಾಮಾನ ಮುನ್ಸೂಚನೆ, ಮಳೆ ಮುನ್ಸೂಚನೆ ಈ ಥರದ ಆ್ಯಪ್ಗಳೂ ಇದಾವೆ, ಅವನ್ನು ಸಹಿತ ಡೌನ್ಲೋಡ್ ಮಾಡ್ಕೋಬೋದು. ಅದೇ ಹೇಳ್ತಿದ್ರು ನನಗೆ ಯೋಗೇಶಪ್ಪ, ಈ ನಮ್ಮ ರಾಜಣ್ಣ ಹಂಗೆ ಮಾಡವನೆ, ಮೊನ್ನೆ ಯಾರೋ ಪಟೇಲ್ರಲ್ಲೆಲ್ಲ ಕೇಳಿದ್ರಂತೆ, ಏನಪ್ಪ ಮಳೆಗಳೇ ಬತ್ತದ ಇದೆ ಅಂದರೆ ತಡೀರಿ ಬಂದು ಹೇಳ್ತೀನಿ ಅಂತ ಬಂದ್ಬಿಟ್ಟವನ್ ಇವನು. ಅಂದ್ರೆ ಅದೇನ್ ನೋಡ್ಕೊಂಡು ಹೇಳ್ದಲ್ಲ, ಮೊಬೈಲ್ನ ಚಾರ್ಜ್ಗೆ ಹಾಕ್ಬಿಟ್ಟವನ್ನೇ ಮನೆಯಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಅಂತ ಬಂದವನು ವಾಪಸ್ ಹೋಗಿಲ್ಲ. IMD ಅಂತ ಒಂದು ಇದೆ ಅಲ್ವಾ ಸುಬ್ಬಣ್ಣ, ಒಂಥರ ನಮ್ಮ ರಾಜಣ್ಣ ಐನೂರ್ ಇದ್ದಂಗೆ, ಐನೂರು ಸುಬ್ಬಣ್ಣ ಅವರು ಐನೂರ್ ಇದ್ದಂಗೆ. ಈಗ ಯೋಗೇಶಪ್ಪ ಐನೂರ್ ಹಂಗ ಬಂದಿಲ್ವಾ ಅವ್ರು ಹೇಳಿ. ಈಗ ಅದಕ್ಕೆ ಸುಬ್ಬಣ್ಣ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೇಘದೂತ ಅಂತ ಒಂದು ಆ್ಯಪ್ ಇದೆ, ಅದನ್ನು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಮೇಘದೂತ ಆ್ಯಪಲ್ಲಿ ಯಾವಾಗ ಮುಂದಿನ ಒಂದು 5 ದಿನ ಮಳೆ ಹೆಂಗೆ ಬರ್ತತೆ ಅಂತಕ್ಕಂಥದ್ದನ್ನು ಕಂಪ್ಲೀಟಾಗಿ ತೋರಿಸ್ಕೊಡ್ತತೆ. ಅದಲ್ಲದೇ ಇನ್ನೊಂದು, ಈಗ ನೋಡಿ ಈ ಗುಡುಗು ಸಿಡ್ಲು ಬರ್ತದೆ, ಏನಾದರೂ ನಮ್ಮ ಭಾಗದಲ್ಲಿ ಗುಡುಗು ಸಿಡ್ಲು ಬರ್ತದ, ಅಥವಾ ನನ್ನ ಹತ್ರದಲ್ಲಿ ನನ್ನ ಜಮೀನಿನ ಹತ್ರದಲ್ಲಿ ನಮ್ಮ ಮನೆ ಹತ್ರದಲ್ಲಿ ಎಲ್ಲಾದರೂ ಸಿಡ್ಲು ಲೈಟಿನಿಂಗ್ ಆಗ್ತದ ಅಂತಕ್ಕಂಥದ್ದು ಕಂಡುಹಿಡ್ಕೊಳ್ಳಿಕ್ಕೆ ದಾಮಿನಿ ಅಂತಕ್ಕಂಥದ್ದೊಂದು ಆ್ಯಪ್ ಇದೆ. ಅವು ಎರಡನ್ನೂ ಉಪಯೋಗಿಸ್ಕೊಂಡು ದಾಮಿನಿ ಅಂತ ಶಾಖಿಣಿ ಡಂಕಿಣಿ ಅದೇನೋ ದಾಮಿನಿ ನೆನ್ಪಿಟ್ಕೋ, ಶಾಖಿಣಿ ಡಂಕಿಣಿ ದಾಮಿನಿ ಅಂತಕ್ಕಂಥದ್ದು ಇದೆ. ಅದನ್ನು ಮಾಡಿಕೊಂಡ್ರೆ ನಮಗೆ ಇಲ್ಲಿ ಮಿಂಚು ಬರ್ತದ ಅಥವಾ ಮಳೆ ಹೆಂಗೆ ಬರ್ತದೆ ಅಂತಕ್ಕಂಥದ್ದು ಮಾಹಿತಿನ ಸಂಪೂರ್ಣವಾಗಿ ಮಾಡ್ಬೋದು. ಇದನ್ನು ಭಾರತ ಸರ್ಕಾರದಲ್ಲಿ ಒಂದು ಹವಾಮಾನ ಇಲಾಖೆ ಅಂತಕ್ಕಂಥದ್ದು IMD ಅಂತಕ್ಕಂಥದ್ದು, ರಾಜಣ್ಣ ಹೇಳಿದ್ರಲ್ಲ ಆ ಥರ IMD ಅಂತಕ್ಕಂಥದ್ದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಅವರು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಮಂಗಳವಾರ ಮಾಡಿದ್ದು ಬುಧವಾರ ಗುರುವಾರಕ್ಕೆ ಬರ್ತದೆ, ಶುಕ್ರವಾರ ಮಾಡಿದ್ದು ಶನಿವಾರ ಭಾನುವಾರ ಮತ್ತು ಸೋಮವಾರಕ್ಕೆ ಬರ್ತದೆ. ಸುಬ್ಬಣ್ಣ, 1/2 ಗಂಟೆಗೆ ಒಂದ್ಸಲ ಆ ಉಪಗ್ರಹ ಚಿತ್ರಗಳನ್ನ ಹಾಕ್ತಿರ್ತಾರೆ. ಮೊಬೈಲ್ ಇಟ್ಕೊಂಡು ನೋಡೋದನ್ನ ನಾನು ನೋಡಿದ್ದೀನಿ. ಈ ಈಗ ಮೊನ್ನೆ ರಾಜಣ್ಣ ಇನ್ನೊಂದು ಪ್ರಶ್ನೆ ಕೇಳ್ತಿದ್ರು, ಏನಂತಂತಂದ್ರೆ ಈ ಸಲ ರಾಗಿ ಬೆಳೆದು ಬಿಟ್ಟಿದ್ದೀನಿ, ರಾಗಿನ ತಗೊಂಡಾಗಿ ಅಲ್ಲಿ MSP ಕೇಂದ್ರಕ್ಕೆ ಹಾಕಿ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಕೊಡಬೇಕು ಅಂತ ಹೋಗಿದ್ದೀನಿ, ಅಲ್ಲಿ ತಗೊಳ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಿದ್ರು ರಾಜಣ್ಣ. ಯಾಕೆ ರಾಜಣ್ಣ ವಾಪಸ್ ತಂದು ನಮಗೆಲ್ಲ ಕೊಟ್ಟಿದ್ರಾಗಿರೋದು, ಯಾಕೆ ರಾಜಣ್ಣ ತಗೊಳ್ತಾ ಇಲ್ಲ ಅಂತ ಕೇಳಿದೆ. ಸರ್, ನನಗೆ ಒಂದು ಪಾಣಿನಲ್ಲಿ ನಂದು ರಾಗಿ ಅಂತ ಬಂದಿಲ್ಲ ಅಂತ ಹೇಳಿದ್ರು. ಅಲ್ಲಿ ನಮೂದಾಗಿಲ್ಲ, ನಮೂದಾಗಿಲ್ಲ, ಹಾಗಾಗಿ ತಗೊಳ್ತಾ ಇಲ್ಲ ಅಂತ. ನಮೂದನೇ ಮಾಡದೆ ಬೆಳೆ ಬೆಳೆದು ಬಿಟ್ಟಿದೆಯಲ್ಲ ಇಲ್ಲಿ ಕಣ್ಸುಪಣ. ಅದು ಯೋಗೀಶಪ್ಪ, ಅದೇನೇನು ಬೆಳೆ ಹಾಕಿದೀಮೋ ಏನು ಅನ್ನೋದೆಲ್ಲ ಅದನ್ನ ಅಲ್ಲಿಗೆ ಹಾಕಬೇಕಾ? ಅಲ್ಲ, ಅದಕ್ಕೆ ಈಗ ನೋಡಿ ಅದಕ್ಕೆ ಏನಾಗಿದೆ ಅಂತಂತಂದ್ರೆ, ಈಗ ಕ್ರಾಪ್ ಸರ್ವೆ ಆಪ್ ಅಂತ ಒಂದು ಬಂದಿದೆ ಬೆಳೆ ಸಮೀಕ್ಷೆ ಇಡೀ ಹೌದೌದು. ನಮ್ಮ ಕಮಲಕ್ಕಂಗೆ ಇಂಗ್ಲೀಷು ಚೆನ್ನಾಗೆ ಬರ್ತದೆ ಕಣ, ಚೆನ್ನಾಗಿ ಮಾತಾಡ್ತಿದ್ದೆ ಕಾಪು ಅಂತಿದಂಗೆ ನೀನು ಅವಾಗ ಬೆಳೆಯನ್ನ ಶುರು ಮಾಡ್ಬಿಟ್ಟಲ್ಲ ಹೇಳಿ ಮಾಡ್ಸವಳೆ. ಅದಕ್ಕೆ ಈಗ ನೋಡಿ ಕಮಲಕ್ಕ ಹೇಳ್ದಂಗೆ ಕರ್ನಾಟಕ ಸರ್ಕಾರ ಭಾರತದಲ್ಲೇ ಒಂದು ವಿಶೇಷವಾಗಿ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಮಾಡಿದ್ದಾರೆ. ಅದನ್ನು ವರ್ಷದಲ್ಲಿ 4 ಸಲ ಬಿಡುಗಡೆ ಮಾಡ್ತಾರೆ, ಒಂದು ಪೂರ್ವ ಮುಂಗಾರಿಗೆ, ಮುಂಗಾರಿಗೆ, ಹಿಂಗಾರಿಗೆ, ಬೇಸಿಗೆ ಬೆಳೆಗೆ 4 ಸಲ ಬಿಡುಗಡೆ ಮಾಡ್ತಾರೆ. ಆ 4 ಸಲ ಬಿಡುಗಡೆ ಮಾಡಿದಾಗ ನಾವೇನು ಮಾಡಬೇಕು, ರೈತರಾದವರು ಇಂಥದ್ದೊಂದು ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕ್ರಾಪ್ ಸರ್ವೆ ಆ್ಯಪ್ ಅಂತ ಹೊಡೆದ್ರೆ ಆ ವರ್ಷದ್ದು ಬರ್ತದೆ. ಹೋದ ವರ್ಷದ್ದು ಬಂದಾಗ ಹೋದ ವರ್ಷದ್ದು ಡಿಲೀಟ್ ಮಾಡಬೇಕು, ಈ ವರ್ಷದನ್ನ ಹಾಕ್ಕೊಂಡು ನನ್ನ ಜಮೀನಲ್ಲಿ ಹೋಗಿ ನಿಂತ್ಕೊಂಡು ನನ್ನ ಆಧಾರ್ ನಂಬರು, ನನ್ನ ಮೊಬೈಲ್ ನಂಬರು, ನನ್ನ ಸರ್ವೆ ನಂಬರು, ನಂದು ಇದನ್ನು ಒತ್ಕೊಂಡು ಎಲ್ಲ ಅಲ್ಲಿ ನಾನು ಆಯ್ಕೆ ಮಾಡಿಕೊಂಡು ನನ್ನ ಬೆಳೆದೊಂದು ಫೋಟೋ ಹೊಡೆದು ನಾನೇ ಅಪ್ಲೋಡ್ ಮಾಡಿದರೆ ನನ್ನ ಪಾಣಿನಲ್ಲಿ ನನ್ನ ಬೆಳೆ ಬರ್ತದೆ, ನನ್ನ ಬೆಳೆ ನನ್ನ ಹಕ್ಕು ಅನ್ನಂಗೆ ಕರ್ನಾಟಕ ಸರ್ಕಾರ ಮಾಡಿದೆ. ನಿಮ್ಮ ಜಮೀನಲ್ಲಿ ಬೆಳೆದಂತಹ ರಾಗಿನ ನೀವು ತೆಗೆದುಕೊಂಡೋದಾಗ ಖರೀದಿ ಕೇಂದ್ರದಲ್ಲಿ ತಗೊಳ್ತಾರೆ. ಅದೇ ಈಗ ಯಾರಾದ್ರೂ ಒಬ್ಬರು ಬೇರೆಯವ್ರು ಬಂದು ಸರ್ವೆ ಮಾಡ್ತಾರೆ ಅಂತಂತಂದ್ರೆ, ಈಗ ನೋಡಿ ಅದ್ರ ಸರ್ವೆ ಮಾಡಲಿಕ್ಕೆ ಇಬ್ರು ಮಾಡ್ತಾರೆ, ಒಬ್ರು ರೈತರು ಮಾಡ್ಬೋದು. ರೈತರು ಏನಾದರೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಸರ್ಕಾರದ ವತಿಯಿಂದ PR ಅಂತ ರಿಲೀಸ್ ಮಾಡ್ತಾರೆ. ಅಂದರೆ ಖಾಸಗಿ ನಿವಾಸಿಗಳು ಯಾವುದೋ ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ನಿಮ್ಮಂಥ ಯುವಕರನ್ನ ಒಂದು ಆಂಡ್ರಾಯ್ಡ್ ಫೋನ್ ಇರೋರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೊಂದು ಸರ್ವೆ ನಂಬರ್ ಸರ್ವೆ ಮಾಡಿದ್ದಕ್ಕೆ 10 ರೂಪಾಯಿ ಕೊಟ್ಟು ಸರ್ವೆ ಮಾಡಿಸ್ತಾರೆ. ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರನ್ನ ಅರ್ದು ಕರೆದು ಮಾಡಿಸ್ಬೋದು ಕಮಲಕ್ಕ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ತಿಳ್ಕೊ ಅಲ್ಲ ತಿಳ್ಕತ್ತೀನಿ ಅಲ್ಲ. ನಮ್ಮ ಯೋಗಿಸಪ್ಪ ಒಳ್ಳೆ ಮೇಷ್ಟ್ರು ಪಾಠ ಮಾಡ್ದಂಗ ಎಲ್ಲ ಹೇಳ್ತಾವ್ರ. ಅದ್ಯಾರ ದಾರಂದ್ವ ತೆಗೆದ್ರು ನೋಡು, ದಾರಂದ್ವ ತೆಗೆದು ಹೋದವ್ರು. ಅಯ್ಯೋ ಯಾರೋ ಗೊತ್ತಿಲ್ಲ ಇಲ್ವಾ, ಇಲ್ಲಿ ಕೇಳೋಣ. ನೀನು ಗಮನ ಇಲ್ಲಿಲ್ಲ, ಎಲ್ಲೆಲ್ಲ ಹೋಯ್ತದೆ ಬತ್ತದೆ ಅಂತ ಹೇಳ್ತಾವ್ರೆ ಅವರು. ಆಯ್ತು ಆಯ್ತು, ನಾನು ಇಟ್ಕೊಂಡು ಕೇಳ್ತಾ ಇವ್ನಿ. ಇದನ್ನ ನೀವು ನಿಮ್ ಬೆಳೆನ ನೀವು ಇದ್ರಲ್ಲಿ ಹಾಕ್ಬೋದು, ತುಂಬಾ ಒಳ್ಳೇದು. ಅವಾಗ ಏನಾಗ್ತದೆ, ಒಂದು ಬೆಳೆ ವಿಮೆ ಬಂದ್ರೂ ಇದಕ್ಕೆ ಬರ್ತದೆ. ಈಗ ಏನಾಗ್ತದೆ, ನಾನು ಮುಸ್ಕಿನ ಜೋಳಕ್ಕೆ ಬೆಳೆ ವಿಮೆ ಕಟ್ಟಿರ್ತೀನಿ, ಇಲ್ಲಿ ರಾಗಿ ಅಂತ ಬಂದಿದ್ರೆ ಬೆಳೆ ವಿಮೆ ಬರಲ್ಲ. ಮುಸ್ಕಿನ ಜೋಳ ಅಂತ ಬಂದಿರ್ತದೆ, ರಾಗಿ ತಗೊಂಡೋದ್ರೆ MSPಗೆ ಬರೋದಿಲ್ಲ. ಮುಸ್ಕಿನ ಜೋಳ ಅಂತ ಬೆಳೆದಿರ್ತೀನಿ, ಬ್ಯಾಂಕಿಗೆ ಹೋಗಿ ರಾಗಿಗೆ ಸಾಲ ಕೊಡಿ ಅಂದರೆ ಕೊಡಲ್ಲ. ಹಾಗಾಗಿ ಸಾಲ ಪಡ್ಕೊಳ್ಳಿಕ್ಕೆ, ಇನ್ಶೂರೆನ್ಸ್ ಮಾಡಲಿಕ್ಕೆ, ಈಗ ನೋಡಿ ಎಲ್ಲ ಪ್ರವಾಹ ಬರ್ತಾ ಇದೆ, ಭತ್ತ ಮುಳುಗೋಗ್ಬಿಟ್ಟಿರ್ತದೆ, ಮುಳುಗೋದಾಗ ಪರಿಹಾರ ಬರಬೇಕು. ಮಳೆ ಹೋಗ್ಬಿಟ್ಟು ಬೆಳೆ ನಷ್ಟ ಆಗಿರ್ತದೆ, ಅದಕ್ಕೆ ಪರಿಹಾರ ಬರಬೇಕು. ನೆಕ್ಸ್ಟು ನಾನೇನಾದ್ರು ಮಾರಾಟ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಸಹಿತ ಈಗ ಸರ್ಕಾರ ಕಡ್ಡಾಯ ಮಾಡಿಬಿಟ್ಟಿದೆ. ಈ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಬೆಳೆ ಫೋಟೋ ಎರಡೂ ದಾಖಲಾಗಬೇಕು ಅಂತ. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ನಾವು ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ನಮ್ಮ ಬೆಳೆನ ನಾವೇನೇ ಮೊಬೈಲ್ನಲ್ಲಿ ಹಾಕೋಣ. ಯೋಗೀಶಪ್ಪ ನನಗೊಂದು ಡೌಟ್ ಏನಪ್ಪ ಅಂತಂದರೆ, ಅಂದರೆ ಎಲ್ಲ ನಮ್ಮ ಕೃಷಿ ನಡೆಸೋರು ಹತ್ರ ಈ ಫೋನ್ ಇರಬೇಕು, ಇಲ್ಲ ಅವ್ರ ಹತ್ರ ತಗೊಳಕ್ಕಾಗಲ್ಲ, ಅನುಕೂಲ ಇಲ್ಲ ಅಂತಂದರೆ ಬೆಳೆ ಬೆಳೆದ್ಬಿಡ್ತಾರಪ್ಪ. ಅವಾಗ ತೊಂದರೆ ಗಿಂದ್ರೆ ಆದರೆ ಅವ್ರಿಗೆ ಅನ್ಯಾಯ ಆದಂಗೆ ಅಲ್ವಾ? ಇಲ್ಲ ಕಣಪ್ಪ, ಅವ್ರು ಹೇಳಿಲ್ವಾ ಈಗ ಏನಪ್ಪ 10 ರೂಪಾಯಿಗೂ ಸಂಪಾದನೆ ಮಾಡ್ಕೊಬಂದು ನೀನು ನಿನ್ನ ಮೊಬೈಲ್ ಎತ್ಕೊಂಡು ಹೋಗು. ನೀನ್ ಮಡಗಿದ್ಯಾ ಈಗ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ರಾಜಣ್ಣನ ಮೊಬೈಲ್ ಇಸ್ಕೊಂಡು ರಾಜಣ್ಣನ ಮೊಬೈಲ್ ನಲ್ಲಿ ಏನು ಕ್ರಾಪ್ ಸರ್ವೆ ಆ್ಯಪ್ ಇದೆ ಅದನ್ನ ಉಪಯೋಗಿಸ್ಕೊಂಡು ನಿನ್ ಜಮೀನಲ್ಲಿ ಮಾಡು. ರಾಜಣ್ಣ ಹೋಗ್ಬಪ್ಪ, ಅದೇನು ನೋಡಮ್ಮ. ಈ ರಾಜಣ್ಣನ ಮೊಬೈಲ್ ಇಸ್ಕೊಂಡು ನಿಮ್ಮ ಜಮೀನಿಗೆ ಕರೆಸಿ, ನಿಮ್ಮ ಜಮೀನ್ದು ಫೋಟೋ ಹೊಡೆಸಿ, ನೀವು ಬೆಳೆ ಸಮೀಕ್ಷೆ ಮಾಡಿಸಿ, ಅವಾಗೇನಾಗ್ತದೆ ನಿಮ್ಮ ಜಮೀನ್ದು ನಿಮ್ಮ ಪಾಣಿಗೆ ಬರ್ತದೆ. ಈ ರೀತಿ ಮಾಡಿದರೆ ನಮಗೆ ಎಲ್ಲ ಸರ್ಕಾರದ ಸವಲತ್ತುಗಳು ಸಿಗ್ತವೆ. ಅಂದರೆ ಮೊಬೈಲ್ ನಿನ್ನ ಕೈಲೇ ಇರಬೇಕು ಅಂತೇನಿಲ್ಲ, ಬೇರೆಯವ್ರ ಮೊಬೈಲಲ್ಲೂ ನೀನು ಏನೇನು ಹೇಳ್ತಾರೆ ಅವ್ರು ಅದನ್ನೆಲ್ಲ ಅಲ್ಲಿ ತುಂಬಿಸಿ ಫೋಟೋ ತೆಗೆಸಿ ಕಳಿಸೋದಷ್ಟೇ. ಬೇರೆಯವ್ರ ಸಹಾಯನೂ ತಗೋಬಹುದು ತಗೋಬಹುದು. ಒಟ್ಟಲ್ಲಿ ಫೋಟೋ ಇರಬೇಕು, ದಾಖಲೆ ಇರಬೇಕು. ಸರಿ ಬಿಡು. ಆಯ್ತು ಕನ್ ಸುಬ್ಬಣ್ಣ. ಈಗ ಯೋಗೇಶಪ್ಪ ಕಮಲಕ್ಕ ಅವತ್ತೊಂದು ಸಮಸ್ಯೆ ಹೇಳ್ತಾ ಇದ್ಲು. ಕಮಲಕ್ಕ ಬರೀ ಸಮಸ್ಯೆ ಹೇಳಪ್ಪ, ಅವಳದೆಲ್ಲ ಸಮಸ್ಯೆ, ಬೆಳೆ ಸಮಸ್ಯೆ. ಈಗ ಬೆಳೆನಲ್ಲಿ ಏನೋ ಒಂದು ಕೀಟ ರೋಗ ಬರ್ತದೆ, ಕೆಲವರೆಲ್ಲ ರೈತರು ಏನ್ ಮಾಡ್ತಾರೆ, ಅದನ್ನ ಕಿತ್ಕೊಂಡು ಹೋಗಿ ಹತ್ರ ಇರುವಂತಹ ಈ ನಮ್ಮ ಕೃಷಿ ಕೇಂದ್ರಗಳಿರ್ತವೆ, ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಇಲ್ಲ ಕೆಲವ್ರ ಕಡೆ ವಿಜ್ಞಾನಿಗಳಿರ್ತಾರೆ ಈ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲೆಲ್ಲ, ಅಲ್ಲಿ ತಗೊಂಡೋಗಿ ತೋರಿಸೋದು ಎಲ್ಲ ಮಾಡೋರು. ಈಗ ಯಾರೋ ಹೇಳ್ತಿದ್ರು ಯೋಗೇಶಪ್ಪ, ಈ ರೋಗ ಬಂದದೋ ಇಲ್ವೋ, ಕೀಟ ಬಂದದೋ ಇಲ್ವೋ, ಅದಕ್ಕೆ ಏನು ಮಾಡಬೇಕು, ಆಮೇಲೆ ಬೆಳೆಗೆ ಸರಿಯಾಗಿ ನೀರು ನಿರ್ವಹಣೆ ಆಗ್ತಿದೆಯೋ ಇಲ್ವೋ ಅದನ್ನು ತಿಳ್ಕೊಬೋದಂತಲ್ಲ ಮನೆಯಲ್ಲೇ ಕೂತ್ಕೊಂಡು. ಈ ಕಮಲಕ್ಕಂಗೆ ಹೇಳ್ಕೊಡಿ ವಸಿ. ಈಗ ಕಮಲಕ್ಕ, ಈಗ ನಿಮ್ಮ ಬೆಳೆಗೆ ನಿಮ್ಮ ಜಮೀನಿನಲ್ಲಿ ಈಗ ಒಂದು ಟೊಮಟೊ ಹಾಕಿದ್ದೀರಿ, ಆ ಟೊಮಟೊಗೆ ಏನೋ ಒಂದು ರೋಗ ಬಂದಿದೆ ಅಂತಂದರೆ, ಈ ಫೋನ್ ಐತಲ್ಲಕ್ಕ, ಈ ಫೋನ್ನಲ್ಲಿ ಏನು ಮಾಡಬೇಕು, ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಪ್ಲಾಂಟಿಕ್ಸ್ ಅಂತ ಒಂದು ಆ್ಯಪ್ ಇದೆ, ಓಕೆ. ಇನ್ನೊಂದು ESAP ಅಂತ ಒಂದು ಆ್ಯಪ್ ಇದೆ, ಓಕೆ. ESAP ಅಂದರೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನೆಸ್ಟ್ ಅಗ್ರಿಕಲ್ಚರ್ ಪೆಸ್ಟ್ ಅಂತಂತ ಅದೊಂದು ಆ್ಯಪ್ ಇದೆ. ಈ ಎರಡು ಆ್ಯಪನ್ನು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಜಮೀನ್ಗೆ ಹೋಗಿ ಅದರದೊಂದು ಫೋಟೋ ತೆಗೀರಿ. ಒಂದು ಪ್ಲಾಂಟಿಕ್ಸ್, PLAXE ಪ್ಲಾಂಟಿಕ್ಸ್. ನೀವೇನ್ ಮಾಡ್ಕೊಂಡ್ರಿ, ನಾವು ಇಲ್ಲಿ ಮೊಬೈಲ್ ಟೈಪ್ ಮಾಡ್ಕೋತಾ ಇದೀವಿ. ಒಂದು ಪ್ಲಾಂಟಿಕ್ಸ್ ಅಂತ, ಇನ್ನೊಂದು ESAP, ಎರಡು ಆ್ಯಪ್ ಇದಾವೆ. ಆ್ಯಪ್ನ ಎರಡರಲ್ಲಿ ಯಾವ್ದಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಜಮೀನ್ಗೆ ಹೋಗ್ಬಿಟ್ಟು ನೀವೇನು ಮಾಡಿ, ಜಮೀನ್ದೊಂದು ಫೋಟೋ ಹೊಡೀರಿ. ಫೋಟೋ ಹೊಡೆದು ಆ ಆ್ಯಪ್ ಓಪನ್ ಮಾಡಿಕೊಂಡು ಆ ಫೋಟೋದಲ್ಲಿ ಒಂದು ಕ್ಯಾಮ್ರಾ ಇರ್ತದೆ, ಆ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿ ಈ ಫೋಟೋನ ಅದಕ್ಕೆ ಅಪ್ಲೋಡ್ ಮಾಡಿ. ಅದೇನು ಮಾಡ್ತದೆ, ಆ್ಯಪು ಆ ಫೋಟೋನ ಸರ್ವರ್ಗೆ ಕಳಿಸಿ ಸರ್ವರ್ನಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳನ್ನ ತರಿಸ್ಕೊಂಡು ನಿಮಗೆ ಇದು ಯಾವ ಬೆಳೆ, ಯಾವ ರೋಗ, ಇದಕ್ಕೆ ಏನು ಏನು ಔಷಧಿ ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು, ಎಷ್ಟಲ್ಲಿ ರಿಪೀಟ್ ಮಾಡಬೇಕು, ಪ್ರತಿ ಒಂದನ್ನು ಕೊಡ್ತದೆ. ಅದರ ಪ್ರಕಾರ ನೀವು ಅಂಗಡಿಗೆ ಹೋಗಿ ಔಷಧಿ ತಂದು ಹೊಡಿರಿ. ಇಲ್ಲ ಅಂದ್ರೆ ಕಮಲಕ್ಕ, ನೀವು ಅಂಗಡಿಗೆ ಹೋದ್ರೆ ನೀವು ಸುಮ್ಮನೆ ಟೊಮಾಟೋಕ್ಕೆ ರೋಗ ಬಂದೈತೆ ಔಷಧಿ ಕೊಡಿ ಅಂದ್ರೆ, ರೋಗ ಬಂದಿರೋದೊಂದು ಯಾವುದೋ ಒಂದು ಕೊಡ್ತಾರೆ, ಅದಕ್ಕೆ ಒಂದಕ್ಕೆ ಮೂರು ಸೇರಿಸಿ ಕೊಡ್ತಾರೆ, ಮೂರು ಪಟ್ಟು ಖರ್ಚು ಮಾಡ್ತಾರಕ್ಕ. ಹಾಗಾಗಿ ನಿಮ್ಗೆ ಹಣ ಉಳಿತಾಯ ಮಾಡ್ಬೋದು. ಕರೆಕ್ಟಾಗಿ ಅದನ್ನ ಡಯಾಗ್ನೋಸ್ ಮಾಡ್ಬೋದು, ಆ ರೋಗನ ಡಯಾಗ್ನೋಸ್ ಮಾಡಿ ಅದಕ್ಕೆ ನಿಖರವಾಗಿ ನೀವು ಸ್ಪ್ರೇನ ಮಾಡಿ ನಿಮ್ಮ ಬೆಳೆನ ಉಳಿಸ್ಕೋಬಹುದು. ಆ ರೀತಿ ಮಾಡೋದ್ರಿಂದ ತುಂಬಾ ಎಕ್ಸ್ರೇ ತೆಗೆದಂಗೆ ಕಸುಬಣ್ಣ, ಅದೇನೋ ಕೇಳ್ತಿದ್ದೀಲ್ಲಪ್ಪ, ಯಾವ ಬೆಳೆಗೆ ಎಷ್ಟು ಗೊಬ್ಬರ ಹಾಕ್ಬೇಕು ಅಂತ. ನೀ ಅದೇನೋ ತೋರಿಸ್ತಾ ಬಿಡಿ, ಈಗ ಕೇಳ್ಕೊಂಡಲ್ಲ ಗೊಬ್ಬರ ಹಾಕೋದು, ಗೊಬ್ಬರ ಹಾಕದೆ ಬೇರೆ ಇರ್ಬೇಕು. ಸುಬ್ಬಣ್ಣ, ನಮ್ಮ ಯೋಗೇಶಪ್ಪ ತುಂಬಾ ಚೆನ್ನಾಗಿ ಹೇಳಿದ್ರು ಬಿಡು. ಏನು ಅಂತಂದ್ರೆ, ಟೊಮೊಟೋ ಏನೋ ಬಂದದೆ ಏನೋ ಅಂತ ಹೋಗಿ ಕೇಳೋದು, ಯಾವ್ದು ಯಾರನ್ನು ಸಂಪರ್ಕ ಮಾಡಿದೆ ಅವ್ರೇನೋ ಕೊಡೋದು, ಇದ್ದದ್ದು ನಾಶ ಆಗೋದು, ಇದೆಲ್ಲ ಆಗ್ಬಿಡ್ತದೆ. ಅದ ಹೆಂಗ ಅಂತಂದ್ರೆ, ನಮ್ ಡಾಕ್ಟರ್ ಹತ್ರ ಏನೋ ಹುಷಾರಿಲ್ಲ ಅಂತ ಹೋಯ್ತೀನಿ ಆಯ್ತಾ, ಹೋಗ್ಬಿಟ್ಟು ಆಮೇಲಿಂದ ನಮ್ಮ ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಔಷಧಿ ತಗೋಬೇಕು. ಡೈರೆಕ್ಟ್ ನಮ್ಮ ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಅವನಿಗೆ ಏನ್ ಓದ್ ಅದನ್ನ ಕೊಡ್ತಾನೆ. ಈಗ ಕಂಡ್ಬಿಡ್ತೀನಿ ನಮ್ಮ ಯೋಗೇಶಪ್ಪ, ಸುಮ್ನಿರಲ್ವ ಮಾಡೋದು, ಸೂಜಿ ಚುಚ್ಚು ಬಿಡ್ತಾರ ಅನ್ಬಿಟ್ಟು ಇರೋ ರೋಗ ಬಿಟ್ಬಿಟ್ಟು ಬೇರೆ ಏನೋ ಹೇಳ್ತಾನೆ. ಜ್ಞಾನವೇ ತಪ್ಪೋಗಿತ್ತು ಒಂದ್ಸರಿ, ಇಲ್ಲ ಚಂದ್ರಣ್ಣ ಹೇಳಿದ್ದು ರೈಟ್. ಈಗ ನೋಡಿ, ಯಾವುದೇ ಅಂಗಡಿಗೆ ಹೋಗ್ಲಿ ಅಥವಾ ನಮ್ಮ ಯಾವುದು ಮೆಡಿಸಿನ್ ಶಾಪ್ಗೆ ಹೋಗ್ಲಿ, ನಾವು ಇಂಥದ್ದು ಇಂಥ ರೋಗ ಕೊಡಿ ಅಂತಂದಾಗ ಅವನಿಗೆ ಯಾವ ಲಾಭ ಸಿಗ್ತತ್ತೋ ಅದನ್ನ ಕೊಡ್ತಾನೆ. ನೀವು ಇದ್ರಾಗೆ ನೀವು ತಿಳ್ಕೊಂಡು ಹೋಗ್ಬೋದು. ಇವತ್ತು ಈಗ ನಾವೇನು ಮಾಡ್ತಿದ್ವಿ, ಕೃಷಿ ಇಲಾಖೆನಲ್ಲಿ ಗ್ರಾಮ ಸೇವಕರು ಅಂತ ಗ್ರಾಮ ಪಂಚಾಯತಿಗೆ ಒಬ್ಬೊಬ್ರು ಇರ್ತಿದ್ರು, ಅವಾಗ ಹೋಗ್ತಿದ್ರಿ ಬರ್ಸ್ಕೊತಿದ್ರಿ. ಇವತ್ತು ಕೃಷಿ ಇಲಾಖೆನಲ್ಲೂ ಸ್ಟಾಫು ಕಡಿಮೆ ಆಗಿಬಿಟ್ಟಿದ್ದಾರೆ. ಈ ಮೊದಲು 100 ಜನ ಇರತ್ತಕ್ಕೆ ಇವತ್ತು 40 ಜನ ಇದ್ದಾರೆ. ಎಲ್ಲಿ ನಿಮ್ಮ ಕೈಗೂ ಸಿಗಲ್ಲ ಅಂತ ನೀವು MLA ಹತ್ರ MP ಹತ್ರ ಹೋಗಿ ಹೇಳ್ತಿರ್ತೀರಿ. ಆವಾಗ ನೀವು ನಿಮ್ಮ ಕೈಯಲ್ಲೇನೆ ಆಗ್ಲೇ ಹೇಳ್ತಿದ್ರಲ್ಲ, ಯಾರು ಚಂದ್ರಣ್ಣ ಹೇಳ್ತಿದ್ರು ಹಂಗಾಗಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕುಡ್ಕೊಂಡ್ರೆ ಅಂತ. ಯಾವಳ ಒಬ್ಬ ಕಂಕ್ಳಲ್ಲಿ ಮಗ ಎತ್ಕೊಂಡ್ಬಿಟ್ಟು ನನ್ನ ಮಗ ಎಲ್ಲಿ ನನ್ನ ಮಗ ಎಲ್ಲಿ ಅಂತ ಸಂತೆ ತುಂಬಾ ಹುಡುಗಾಡ್ತಾರೆ. ಈಗ ನಿಂದು ಅದೇ, ಈಗ ಯೋಗೇಶಪ್ಪ ನೀವೇನು ಹೇಳಿದ್ರಿ, ಜಮೀನ್ಗೆ ಹೋಗ್ಬೇಕು ಫೋಟೋ ತಗೋಬೇಕು ಅದು ಹೇಳ್ತದೆ ಅಂತ, ಅದೆಲ್ಲ ಇವನು ಮಾಡ್ತಾನೆ. ಇವಂದು ಡೌಟ್ ಶುರು ಆಗೋದು ಎಲ್ಲಿ ಗೊತ್ತಾ, ಎಲ್ಲಪ್ಪ ಈ ಔಷಧಿ ತರಕ್ ಯಾರು ಹೋಗ್ಬೇಕು, ಕಾಸ್ ಕೊಡೋರು ಯಾರ ಕಸುಬಣ್ಣ, ಅದುವೇ ಈಗ ಇದ್ರಲ್ಲೇ ಬರ್ಬೇಕು ಅಂತ ಬರಕಿಲ್ಲ, ಯಾರು ಹೋಗ್ಬೇಕು ಯಾಕಂದ್ರೆ ಎದ್ದು ಹೋಗ್ಬೇಕಲ್ಲ ಇವನು. ಅಣ್ಣಕ್ಕೆ ಬರ್ತದಲ್ಲ ಈಗ ನಾನೇ ಹೋಯ್ತೀನಿ ಬಿಡು ಸುಬ್ಬಣ್ಣ, ನೀ ಯಾಕಾದ ಯಾರು ನಾನು ನೀನೇ ಹೋದಯ ಹೋಗ್ಲಿ ನೋಡಪ್ಪ ಅಂತೂ ಡೌಟ್ ನಿನ್ ಬಂದಾಗ ಐತೆ, ಡೌಟ್ ಇರ್ಬೇಕಯ್ಯ. ಈಗ ಸುಬ್ಬಣ್ಣ ಒಂದು ಏನಂತಂದ್ರೆ, ಈಗ ನೋಡ್ರಿ ಈ ಮೊಬೈಲ್ನಲ್ಲಿ ಈ ಬಟ್ಟೆ ತರಬೇಕು ಅಂತಂದ್ರೆ ಈ ಅಮೆಜಾನ್ ಅಂತ ಆ್ಯಪ್ ಇದೆ, ಈ ಫ್ಲಿಪ್ಕಾರ್ಟ್ ಅಂತ ಇದೆ, ಮೀಶೋ ಅಂತ ಇದೆ. ಇವೆಲ್ಲ ಏನಾದ್ರೆ ಬುಕ್ ಮಾಡ್ರೆ ನಿಮ್ಗೆ ಯಾವ್ದೋ ಬುಕ್ ಬಟ್ಟೆ ತಗೊಂಡು ಸೆಲೆಕ್ಟ್ ಮಾಡೋದು, ಅಡ್ರೆಸ್ ಹಾಕೋದು, ಬುಕ್ ಮಾಡ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಇವತ್ತು ಹಂಗೇನೆ ನಿಮಗೆ ಯಾವ ಔಷಧಿ ಬೇಕು, ನಿಮ್ಗೆ ಯಾವ ಬೀಜ ಬೇಕು, ನಿಮ್ಗೆ ಯಾವ ಗೊಬ್ಬರ ಬೇಕು ಅಂತಂದ ಅಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಮನೆ ಬಾಗಿಲಿಗೆ ಬರಕ್ಕೆ ಏನು ಬಸ್ ಹತ್ಕೊಂಡು ಹೋಗಿ ತರಂಗಿಲ್ಲ, ತರಂಗೇನಿಲ್ಲ. ಅದೇ ಬಿತ್ಕೊಂಡ್ ಹೋಯ್ತದೆ, ಅದೇ ಉತ್ಕೊಂಡ್ ಹೋಯ್ತದೆ. ಇದ್ಯಾ ನಿನ್ನ ಹತ್ರ ತರಸ್ತ್ರ ಆಯ್ತು ಬಿಡವ, ಹೋಗರ್ ಬಿಡಪ್ಪ ದೊಡ್ಡ ಸಾಹುಕಾರ. ಈಗ ರಾಜಣ್ಣ ಒಂದು ನೋಡ್ರಿ, ಈ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಗೊಬ್ಬರದಲ್ಲಿ ಹಲವಾರು ತರ ಇದಾವೆ. ಒಂದು ಯೂರಿಯಾ ಇದೆ, DAP ಇದೆ, ಹತ್ತು ಇಪ್ಪತ್ತಾರು ಅಂತ ಇದೆ, ಆಮೇಲಿಂದ ಎಮ್ ಓ ಪಿ ಅಂತ ಇದೆ. ಯಾವ ಗೊಬ್ಬರನ ಎಷ್ಟು ಯಾವ ಬೆಳೆಗೆ ಹಾಕ್ಬೇಕು ಅಂತಂತಂದು ಸುಮ್ಮನೆ ಏ ಒಂದು ಚೀಲ ಡಿ ಎ ಪಿ ಹಾಕಿದೆ, ಒಂದು ಚೀಲ ಯೂರಿಯಾ ಹಾಕಿದೆ, ಎರ್ಚ್ಕೊಂಡು ಹೋಗೋದಲ್ಲ. ಏನಂದರೆ ಈಗ ನೋಡಿ, ನಾವು ಊಟಕ್ಕೆ ಕುತ್ಕೊಂಡಾಗ ರೊಟ್ಟಿ ಎರಡು ರೊಟ್ಟಿ ಹಾಕೊಂಡ್ರೆ ಎಷ್ಟು ಪಲ್ಯ ಹಾಕಬೇಕು, ಒಂದು ರೊಟ್ಟಿ ಹಾಕೊಂಡ್ರೆ ಎಷ್ಟು ಪಲ್ಯ ಹಾಕಬೇಕು, ಅದಕ್ಕೆ ತಕ್ಕಂತೆ ಒಂದು ರೊಟ್ಟಿಗೆ ಇಷ್ಟು ಪಲ್ಯ ಸಾಕು, ಎರಡು ರೊಟ್ಟಿಗೆ ಜಾಸ್ತಿ. ಆ ಥರ ಆ ಥರ ಜಾಸ್ತಿ ಬೇಕು ಬೆಳೆಗಳಿಗೂ ಸಹಿತ. ಸಾರಜನಕ ಇಷ್ಟು ಬೇಕು, ರಂಜಕ ಇಷ್ಟು ಬೇಕು, ಪೊಟ್ಯಾಶ್ ಇಷ್ಟು ಬೇಕು ಅಂತ ಇರ್ತದೆ. ಅದು ಒಂದೊಂದು ಗೊಬ್ಬರದಲ್ಲಿ ಒಂದೊಂದು ಥರ ಇರ್ತದೆ. ಅದನ್ನು ಲೆಕ್ಕ ಹಾಕಬೇಕು ಅಂತಂದರೆ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು, ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿ ಅವರೊಂದು ಅಭಿವೃದ್ಧಿ ಮಾಡಿದ್ದಾರೆ ಏನಂತಂತಂದರೆ ಫಾರ್ಮ್ ಕ್ಯಾಲ್ಕುಲೇಟರ್ಸ್, ಫಾರ್ಮ್ ಕ್ಯಾಲ್ಕುಲೇಟರ್ಸ್ ಅಂತ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ತೋರಿಸ್ತದೆ ಈಗ ಭತ್ತ ಭತ್ತಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಅಂತಂತಂದು ಅಲ್ಲಿರ್ತದೆ. ಅದನ್ನು ಯಾವ ಗೊಬ್ಬರ ನೀನು ತರ್ತಿದೀಯಲ್ಲ ಆ ಗೊಬ್ಬರದ ಹೆಸರು ಹಾಕಿದರೆ ಸಾಕು, ಎಷ್ಟು ಹಾಕಬೇಕು ಅಂತ ತೋರಿಸ್ತದೆ. ಅದನ್ನು ನೀವು ಮಾಡಿಕೊಂಡ್ರೆ ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರನ ಹಾಕ್ಬೋದು. ಇಲ್ಲ ಅಂತಂತಂದರೆ ಬೆಳೆಗೆ ಬೇಕಾಗಿರಲ್ಲ, ಪೊಟ್ಯಾಶು 1750 ರೂಪಾಯಿ ಅದನ್ನು ಹಾಕ್ತೀರಾ ಲಾಸ್ ಮಾಡ್ಕೋತೀರಾ, ಯೂರಿಯಾ 250 ರೂಪಾಯಿ ಕಡಿಮೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹಾಕ್ತೀರಿ, ಅದನ್ನು ಹಾಕೋದ್ರಿಂದ ಏನಾಗ್ತದೆ ಬೆಳೆಗೆ ರೋಗ ಜಾಸ್ತಿ ಆಗ್ತದೆ, ಕೀಟಗಳು ಜಾಸ್ತಿ ಆಗ್ತದೆ, ದೇಹ ಬೆಳೆಸ್ಕೊಳ್ತದೆ, ಅದು ಕಾಳು ಕೊಡೋದಿಲ್ಲ. ಹಾಗಾಗಿ ರಾಜಣ್ಣ ಇದನ್ನು ಮಾಡಿಕೊಂಡು ಬೇಸಾಯದ ಖರ್ಚು ಕಡಿಮೆ ಮಾಡ್ಕೋಬೋದು, ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡ್ಬೋದು, ಇಳುವರಿನ ಚೆನ್ನಾಗಿ ತಕ್ಕಬೋದು, ಖರ್ಚು ಉಳಿಸ್ಕೋಬಹುದು. ಜಗತ್ತು ಹೆಂಗಾಗ್ಬಿಟ್ಟದೆ ಅಂದ್ರೆ ಸುಬ್ಬಣ್ಣ, ಈಗ ಅವ್ರವ್ರ ಕ್ಷೇತ್ರದಲ್ಲಿ ಯಾರ್ಯಾರು ಏನೇನ್ ಆಪ್ಗಳನ್ನ ಯೂಸ್ ಮಾಡ್ಬೇಕು ಅದು ಎಲ್ಲರೂ ಅಭಿವೃದ್ಧಿ ಮಾಡಿ ಇಟ್ಬಿಟ್ಟವ್ರು. ಇವಾಗ ಕೃಷಿ ಕೆಲಸ ಮಾಡೋರು ಕೃಷಿದ್ ನಾವು ಯೂಸ್ ಮಾಡ್ಕೋಬೇಕು. ರಾಜನಹಳ್ಳಿಯಿಂದ ನೋಡಪ್ಪ ಜಗತ್ಗೆ ಹೋಗ್ಬಿಟ್ಟ ಮೂಕ ಚಂದ್ರಣ್ಣ. ಜಗತ್ತು ಬೇರೆ ಬೇರೆ ಕೆಲಸ ಮಾಡೋರು ಅವ್ರವ್ರ ಕ್ಷೇತ್ರದ ಆಪ್ಗಳನ್ನ ಹಾಕತ್ತಾರೆ. ಈಗ ರಾಜಣ್ಣ ಹೆಂಗೆ ಅಂದ್ರೆ ಹಂಗೇನಲ್ಲೇ ನಾನು ಪ್ರಪಂಚ ಇಟ್ಕೊಂಡಿದ್ದೀನಿ ಅಂತಾನೆ. ಅದೇನೋ ಸೀಕಲು ವಾಸನೆ ಬರ್ತದಲ್ಲ ಅದನ್ನ ಅಂತೂ ಇದೆಲ್ಲ ಆಪ್ಗಳು ನಾವು ನಮ್ ಕೈನಾಗೆ ಐತೆ. ಅಲ್ಲ ಸುಬ್ಬಣ್ಣ ಆಗ್ಲೇ ಒಂದ್ ನೆನಪು ಮಾಡಿದ್ರಿ, ಈ ನಮ್ ಜಮೀನಾಗೆ ಈ ನೀರ್ ಕಟ್ಟದ ಹೆಂಗೆ? ಈ ನೀರು ನಿಮ್ ಬೋರ್ನಾಗ ಏನ ಕಡಿಮೆ ನೀರ್ ಬರ್ತೈತೆ, ಆ ಕಡಿಮೆ ನೀರ್ನ ಯಾವಾಗ ಎಲ್ಲೆಲ್ಲಿ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳ್ತಿದ್ರಿ. ಬಾಳೆ ಹಾಕ್ಬಿಟ್ಟು ಬಾಳೆನಲ್ಲಿ ಎಲ್ಲ ಡ್ರಿಪ್ ಮಾಡಿಸ್ಬಿಟ್ಟಿದೀನಿ, ಒಂದ್ ಕಡೆ ಬಾಳೆ ಒಣಗ್ತೈತೆ, ಒಂದ್ ಕಡೆ ಹಸಿ ಐತೆ, ಅದ್ ಹೆಂಗ್ ಗೊತ್ತಾಗೋದು, ಯಾವ ಕಡೆ ಬಿಡ್ಬೇಕು ಅಂತ ಗೊತ್ತಾಗೋದು ಅಂತ ಕೇಳ್ತಿದ್ರಲ್ಲ ಸುಬ್ಬಣ್ಣ. ಅದಕ್ಕೆ ಈಗ ನೋಡಿ, ಸ್ಯಾಟ್ ಟು ಫಾರ್ಮ್ ಅಂತ SAT ಸ್ಯಾಟ್ ಎರಡು ಸಂಖ್ಯೆ ಎರಡು FARM ಫಾರ್ಮ್ ಸ್ಯಾಟ್ ಟು ಫಾರ್ಮ್ ಅಂತ ಒಂದು ಆಪ್ ನ ಡೆವಲಪ್ ಮಾಡಿದ್ದಾರೆ. ಉಪಗ್ರಹ ಸ್ಯಾಟಲೈಟ್ ಸ್ಯಾಟಲೈಟ್ ಇಂದ ನಿಮ್ ಹೊಲಕ್ಕೆ ಲಿಂಕ್ ಆಗ್ತದೆ ಅಂತ. ಸುಬ್ಬಣ್ಣ ಈ ಸ್ಯಾಟ್ ಫಾರ್ಮ್ ಅಂತಂದು ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಡ್ತು ಒಡದ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಿಮ್ ಮೊಬೈಲ್ ನಂಬರು, ನಿಮ್ದು ಹೆಸರು, ನಿಮ್ ಊರ ಹೆಸರು ಎಲ್ಲ ಕೇಳ್ತದೆ, ಒಂದು OTP ಕೇಳ್ತದೆ. OTP ಎಂಟ್ರಿ ಮಾಡಿ, ಎಂಟ್ರಿ ಮಾಡಿದ್ಮೇಲೆ ನೀವು ನಿಮ್ ಜಮೀನ್ಗೆ ಹೋಗ್ಬಿಟ್ಟು ಅದನ್ನ ಆನ್ ಮಾಡ್ಕೊಂಡು GPS ಆನ್ ಮಾಡ್ಕೊಂಡು ನಿಮ್ ಜಮೀನಿನ ಸುತ್ತ ಓಡಾಡಿ, ಎಷ್ಟು ಎಕರೆಗೆ ಬಾಳೆ ಹಾಕಿದ್ದೀರಿ ಆ ಬಾಳೆ ಸುತ್ತ ಓಡಾಡಿ, ಆ ಬಾಳೆ ಪ್ರದೇಶನ ಅದು ಮಾರ್ಕ್ ಮಾಡ್ಕೊಂಡ್ಬಿಡ್ತದೆ ಆಪ್. ಮಾರ್ಕ್ ಮಾಡ್ಕೊಂಡ್ಮೇಲೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಜಮೀನಿನಲ್ಲಿ ಬೆಳೆ ಯಾವ ಕಡೆ ಯಾವ ಆರೋಗ್ಯದಿದೆ, ಒಣಗ್ತೈತಾ, ಆ ಕಡೆಗೆ ನೀರು ಕೊಡಬೇಕಾ, ಈ ಕಡೆಗೆ ನೀರು ಕೊಡಬೇಕಾ. ನಿಮ್ಮ ಜಮೀನಿನಲ್ಲಿ ಎರಡು ವಾಲ್ ಅದಾವೆ ಅಂದ್ರಲ್ಲಪ್ಪ, ಎರಡು ವಾಲಲ್ಲಿ ಒಂದು ವಾಲ್ ಒಂದ್ಸಲ ಆನ್ ಮಾಡಿಬಿಟ್ಟಿರ್ತೀರಿ, ಇನ್ನೊಂದು ವಾಲ್ ಆನ್ ಮಾಡೋದೆ ಮರ್ತು ಬಿಟ್ಟಿರ್ತೀರಿ, ಆ ಕಡೆ ಬೆಳೆ ಒಣಗ್ತಿರ್ತತೆ. ಅದು ಒಣಗ್ತತೆ ಇಲ್ಲ ಅಂತಂದ್ರೆ ಈ ಆ್ಯಪ್ ತೋರಿಸ್ತತೆ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ತೇವಾಂಶ ಚೆನ್ನಾಗಿದೆ ಅಲ್ಲಿ ಗ್ರೀನ್ ಕಲರ್ ತೋರಿಸ್ತದೆ, ಈ ಕಡೆ ಒಣಗ್ತಾ ಇರೋದನ್ನ ಹಳದಿ ಕಲರ್ ತೋರಿಸ್ತದೆ. ಅವಾಗ ಏನ್ ಮಾಡ್ಬೇಕಾಗ್ತದೆ, ಈ ವಾಲ್ ಆಫ್ ಮಾಡಿ ಆ ವಾಲ್ನ ಆನ್ ಮಾಡ್ಕೋಬಹುದು. ನೀನು ವಾಚ್ ಕಟ್ಕೊಂಡು ಹೋಯ್ತಿಲ್ಲ, ಅದು ಎಷ್ಟು ಹೆಜ್ಜೆ ಆಗ್ತಾ ಇರ್ತದ ನೋಡ್ಕೊತದಲ್ಲ, ಅದು ಹೇಳಿ ಬಹಳ ಚೆನ್ನಾಗದೆ ನಮ್ ಯೋಗಿಸಪ್ಪ ಚೆನ್ನಾಗಿ ಹೇಳುದು. ಇಷ್ಟೆಲ್ಲ ಅನುಕೂಲ ಆಗ್ಬಿಟ್ಟದೆ ಅಂತಂದ್ರೆ ಅಲ್ಲಿ ಮನೇಲಿ ಕುಂತ್ಕೊಂಡು ನೋಡ್ಬೋದು, ಅದು ಹಸಿ ಆಗದ, ಒಣಗ್ತಾ ಇದ್ದದ, ಏನಾಗಿದ್ದದ್ದು, ಏನ್ ಮಾಡಬೇಕು ಅನ್ನೋದ. ಆ ಯೋಗಿಸಪ್ಪ ಮುಂದೆ ಒಂದಿನ ಮನೇಲೆ ಕುಂತ್ಕೊಂಡು ಪಂಪ್ ಆನ್ ಮಾಡೋದು, ಈಗ ನಮ್ TV ಆನ್ ಮಾಡ್ಕೊಳ್ಳೋದಿಲ್ವಾ, ಹಂಗೆ ಇಲ್ಲ ಆನ್ ಮಾಡಿದ್ರೆ ನೀರು ಅದಕ್ಕೆ ಚಂದ್ರಣ್ಣ ನೀ ಎಲ್ಲಿದೆ? ಪಟ್ಟಣಕ್ಕೆ ಹೋಗಿದ್ದೆ ನಮ್ ಸ್ನೇಹಿತರ ಮನೆಗೆ. ಫ್ಯಾನ್ ಮೇಲ್ ತಿರುಗ್ತದಲ್ಲ, ಸ್ವಿಚ್ ಹಾಕಂಗಿಲ್ಲ, ಪ್ಲೀಸ್ ಸ್ವಿಚ್ ಆನ್ ದ ಫ್ಯಾನ್ ಅಂತಂದ್ರೆ ಅದೇ ತಿರುತ್ತದೆ ಅಂತಕಂದ್ ಹೇಳ್ಬಿಟ್ರು. ಅಲ್ಲ, ಅವ್ರ ವಾಯ್ಸ್ನ ಗುರ್ತಿಡಿತದ, ಅದು ಧ್ವನಿನ ಗುರ್ತಿಡಿತದ. ಸುಮ್ನಿರಪ್ಪ, ಈಗ ಇವನು ಹಂಗೆ ಮಾಡೋಣ ಅಲ್ಲಿ, ಪ್ಲೀಸ್ ಸ್ವಿಚ್ ಆನ್ ದಿ ಮೋಟರ್ ಅನ್ಬಿಟ್ಟು. ಅಲ್ಲಿ ಯಾರು ಇರ್ತಾರ ಇಲ್ಲಿ ಆನ್ ಮಾಡಕ್ಕೆ? ಯಾಕಂದ್ರೆ ಸುಬ್ಬಣ್ಣ ಅದನ್ನೇ ಕೇಳ್ತೀರ ನಮ್ ಯೋಗಿ ಸಪ್ಪ. ಒಂದೊಂದ್ ದಿನ ಚಂದ್ರಣ್ಣ ಅದಕ್ಕೂ ಬಂದೈತೆ. ಈಗ ಹಳ್ಳಿಗಳಾಗ ಗೊತ್ತೈತೆ, ಬೆಳಗ್ಗೆ 6 ಗಂಟೆಗೆ ಕರೆಂಟ್ ಹೋಗ್ತತೆ, ಮತ್ತೆ 7 ಗಂಟೆಗೆ ಬರ್ತತೆ, ಮತ್ತೆ 12 ಗಂಟೆಗೆ ಕರೆಂಟ್ ಹೋಗುತ್ತೆ, 2 ಗಂಟೆಗೆ ಬರ್ತತೆ. ಈ 2 ಕಿಲೋಮೀಟರ್ ದೂರದಲ್ಲಿರ ಸುಬ್ಬಣ್ಣ ಹೋಗಿ ದಿನ ಆನ್ ಮಾಡಕ್ಕಾಯ್ತದ? ಈಗ ಅದಕ್ಕೂ ಒಂದು ಆಪ್ ಬಂದೈತೆ ಚಂದ್ರಣ್ಣ. ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಅಲ್ಲಿ ಸ್ಟಾರ್ಟರ್ಗೆ ಒಂದು ಸಪ್ರೇಟ್ ಬೋರ್ಡ್ ಬರ್ತದೆ ಒಂದು, ಅದನ್ನ ಹಾಕ್ಬಿಟ್ಟು ಅದಕ್ಕೊಂದು ಸಿಮ್ ಹಾಕ್ತಾರೆ ಚಂದ್ರಣ್ಣ. ಅದನ್ನ ಹಾಕ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲೇ ಕರೆಂಟ್ ಬಂತು ಅಂತ ಗೊತ್ತಾದ ತಕ್ಷಣ ನಿನ್ನ ಮೊಬೈಲ್ನಲ್ಲೇ ಈಗ ಬಟನ್ ಒತ್ತಿ ಸಾಕು ಸಾಕು, ಅಲ್ಲಿ ಆನ್ ಆಗ್ತದೆ. ಸ್ಮಾರ್ಟ್ ಟೆಕ್ನಾಲಜಿ ಅನ್ನೋದು. ಈಗ ನೋಡಪ್ಪ ರಾಜಣ್ಣ, ಸುಬ್ಬಣ್ಣ, ಕಮಲವ್ವ, ನಮ್ ಯೋಗಿ ಸಪ್ಪನ ಹತ್ರ ತುಂಬಾ ಆಪ್ಗಳವ ಅಂತ ಅದೆಲ್ಲ ಹೇಳ್ತಾರೆ, ನನಗೆ ಗಾಬರಿ ಆಗಿದೆ. ಯೋಗಿ ಸಪ್ಪ ಇಷ್ಟೆಲ್ಲ ಹೇಳಿದಿರಲ್ವಾ, ಇವನು ಅಮ್ಕಕ್ಕಿಲ್ಲ, ಎಲ್ಲ ಮಾಡ್ತಾನೆ. ಯಾಕಂದ್ರೆ ಇವನಿಗೆ ಡೌಟು, ಅದು ಈ ಕಡೆ ದಿಕ್ಕಿಗೇನೋ ಹೋದ ರಾಜಣ್ಣನ ಒಲೆ ಐತೆ, ಈ ಕಡೆ ಸುಬ್ಬಣ್ಣಂದ ಐತೆ, ನನ್ ಜಮೀನ್ಗೆ ನೀರು ಆನ್ ಐತೆ. ನಂದೇನಾರು ಒತ್ತುಬಿಟ್ಟು ರಿಮೋಟ್ನ ರಾಜಣ್ಣನ ಮೋಟರ್ ಅನ್ನಬಿಟ್ರಿ, ಏನ್ ಮಾಡೋದು ಈಗ ನೋಡಪ್ಪ. ಈಗ ನನಗೂ ಎಲ್ಲ ಹೋಗ್ಬೇಕು, ನಾನು ನಮ್ಮ ಹುಡುಗ ಸ್ವಪ್ನ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕರ್ಕೊಂಡು ಹೋಗ್ಬೇಕು. ನಿಮ್ಗೆ ಹೇಳೋದಿಲ್ಲ ಎಲ್ಲ ಹೇಳಿದ್ರಲ್ಲ, ಈಗ ನಮ್ಮ ಯೋಗೇಶಪ್ಪ ನಿಮ್ ಕೇಳಿಸ್ಕೊಂಡ್ರಿ. ನಾನು ಒಂದು ಐಡಿಯಾ ಮಾಡ್ಬಿಟ್ಟು ಪ್ಲಾನ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿ, ನಾನು ಮತ್ತೆ ಕೇಳ್ತೀನಿ. ಈಗ ಕಮಲವ್ವ ಹೊಸೆ ಕಾಪಿ ನೀರ ಇಡು ಅಲ್ಲ ನನ್ನೇನು, ಆದ್ರೆ ನೀನ್ ಏನೇ ಸ್ವಿಚ್ ಒತ್ತಬಹುದು, ಅಲ್ಲಿ ಏನೇ ನೀರ್ ಹೋಗ್ಬೋದು, ನಿನ್ ಜಮೀನ್ ನೀನೇ ಆಗ್ತೇ ಮಾಡ್ಬೇಕು, ನಿನ್ ಜಮೀನ್ ನೀನೇ ಬೀಜ ಹಾಕ್ಬೇಕು, ಆಮೇಲೆ ಬೆಳೆ ಬರ್ತದೆ, ಅದು ಎಲ್ಲ ಮೊಬೈಲ್ ಇಂದಾನೆ ಬರ್ತದೆ ಅಂತ ಕೂತ್ಕೊಂಡ್ಬಿಡ್ಬೇಡ. ಈಗ ಈಗ ಯೋಗೇಶಪ್ಪ, ಈಗ ಇನ್ನೊಂದು ಆ್ಯಪ್ ನೀವು ಹೇಳಲೇಬೇಕು, ಈ ಚಂದ್ರಣ್ಣ ಎಲ್ಲೋಯ್ತಾನೆ ಏನ್ ಮಾಡ್ತಾನೆ ಅಂತ ನಾವ್ ಇಲ್ಲಿ ಕೂತ್ಕೊಂಡು ತಿಳ್ಕೋಬೇಕು. ಅದಕ್ಕೊಂದು ಆ್ಯಪ್ ಹೇಳಿ. ಅದಕ್ಕೂ ಅದಕ್ಕೆ ಸುಬ್ಬಣ್ಣ GPS ಅಂತದೆ, ಅವ್ನ ಬೇನಿಂದಿ ಕಂಡಿಸ್ಬಿಟ್ರೆ ಆಯ್ತು. ಒಟ್ಟಲ್ಲಿ ನನಗೆ ಅಂಟಿಸ್ಬಿಡ್ತೀರಿ ಯಾವತ್ತಾರೋ ಒಂದಿನ. ಈಗ ಉಂಡ್ಕೊಂಡು ಹೋಗ್ಬಂತಿರು, ಅಡಿಗೆ ಮಾಡಕ್ಕೂ ಯಾವ್ದಾರ ಆ್ಯಪ್ ಆಯ್ತಾ ಹೊಸ ಕೇಳ್ಬಿಡ್ತೀನಿ. ಮುಂದಿನ ಸರಿದು ಹೇಳ್ತಾರೆ, ನೀವು ಕಾಪಿ ನೀರ ಇಡು, ನಿಂಗಕ್ಕ ನಟ್ಟಿ ಕಾಪಿ ವಾಸನೆ ಮೂಗಕ್ ಬಡಿತದೆ, ನೀನು ಹೊಸ ಕಾಪಿ ತಕೊಂಬ. ನಾನು ಯೋಗಿ ಸಪ್ನ ಆ ಕಡೆ ಹೋಗಿದ್ ಬರ್ತೀವಿ, ನೀ ರೆಡಿ ಮಾಡ. ಅಲ್ಲ ಅದೇನೋ ನಿಂಗಕ್ಕನ ಮನೆ ಕಾಪಿ ಅಂದಲ್ಲ, ಅಲ್ಲೇ ಹೋದ್ರೆ ಆಯ್ತದಲ್ಲ ಅಂದೆ. ಕಾಯ್ಸೋಗವ ಕುಂತಿರ್ ಬಂದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾ ಜಿಎಚ್ ಯೋಗೀಶ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಐದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ 25ರಂದು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದ ಭಾರತದ ರಾಜ್ಯಗಳ ಕೃಷಿ ಹಾಗೂ ತೋಟಗಾರಿಕಾ ಸಚಿವರ ರಾಷ್ಟ್ರೀಯ ಸಮ್ಮೇಳನ ಕುರಿತ ಬಾನುಲಿ ವರದಿ. ಜುಲೈ 26 ಮಂಗಳವಾರ ಹೈನುರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ನಿರ್ವಹಣೆ ಕುರಿತು ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಶುವೈದ್ಯಾಧಿಕಾರಿಗಳಾಗಿರುವ ಸವಿತಾ ST ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಕೆಚ್ಚಲು ಬಾವು ಬಂದಿರೋ ಅಂತ ಹಸುಗಳಲ್ಲಿ ಹಾಲಿನ ಇಳುವರಿ ಮತ್ತೆ ಅದ್ರ ಗುಣಮಟ್ಟ ಎರಡೂ ಕೂಡ ಭಾರಿ ಕಡಿಮೆ ಆಗುತ್ತೆ. ಮತ್ತೆ ಇದು ಇದನ್ನ ದುಬಾರಿ ರೋಗ ಅಂತ ಏನು ಹೇಳ್ತಾರೆ ಅಂದ್ರೆ ಇದಕ್ಕೆ ಚಿಕಿತ್ಸೆಗೆ ತಗಲೋ ವೆಚ್ಚನೇ ಜಾಸ್ತಿ ಆಗುತ್ತೆ. ಜುಲೈ 27 ಬುಧವಾರ ಹವಾಮಾನ ಆಧಾರಿತ ಕೃಷಿ ತಾಂತ್ರಿಕತೆಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಸಂಸ್ಥೆಯ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತ ಸಾಲಿನಲ್ಲಿ ನಮ್ಗೇನಾಗ್ತಿದೆ ಅಂತಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಪ್ರವಾಹ ಹೆಚ್ಚಾಗಿದೆ. ಈ ಪ್ರವಾಹ ಹೆಚ್ಚಾದಾಗ ಏನಾಗ್ತದೆ ಗೊತ್ತಿದೆ ನಮಗೆ. ಪ್ರಮುಖವಾಗಿ ಮಳೆ ಹೆಚ್ಚಾಗ್ತದೆ, ಭೂಮಿನಲ್ಲಿ ಶೀತ ಹೆಚ್ಚಾಗ್ತದೆ, ನೆಕ್ಸ್ಟ್ ಭೂಮಿಯ ಮೇಲೆ ನೀರು ನಿಂತ್ಕೊಳ್ಳೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಜುಲೈ 28 ಗುರುವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ವರುಣ ಹೋಬಳಿ ಮಾಧವಗೆರೆಯ ಕೃಷಿಕ ಎಂ ಶ್ರೀಕಂಠಮೂರ್ತಿ. 2015 ನಾನು ಡಿಗ್ರಿ ಮುಗಿಯಿತು, ಬೆಂಗಳೂರಲ್ಲಿದ್ದೆ. ಅಲ್ಲಿಂದ ಮತ್ತೆ ಬಂದು ಅಲ್ಲಿ ಕೊಡ್ತಿದ್ದು ಒಂದು 20,000 25,000 ಏನು ಅವ್ರ ಹತ್ರ ಕೈ ಚಚ್ಚಿ ಸಂಪಾದನೆ ಮಾಡೋದ್ರ ಬದಲು